ಡೋಸ್ ಕಂಪ್ಲೀಟ್ ಮಾಡಿಲ್ಲ ಅಥವಾ ನೀವು ಸರಿಯಾಗಿ ಇಷ್ಟು ದಿವಸ ತಗೋಬೇಕಂದ್ರೆ ತಗೊಂಡಿಲ್ಲ, ಮೊದಲೇ ನಿಲ್ಸಿರಿ ಅಥವಾ ಹೆಚ್ಚಿಗೆ ತಗೊಂಡಿರಿ ಅಥವಾ ಬಹಳಷ್ಟು ಕಡಿಮೆ ತಗೊಂಡಿರಿ, ಅವಾಗ ಏನಾಗ್ತದ ಸೂಕ್ಷ್ಮಾಣು ಜೀವಿಗೊಳಗ ಕೆಲವೊಂದು ಒಂದು ಸ್ವಲ್ಪ ಚಯಾಪಚಯ ಕ್ರಿಯೆಗೊಳಗ ಈ ಮಾರ್ಪಾಟ ಮಾಡ್ಕೊಂಡು ಏನ್ ಮಾಡ್ತಾವು ಈ ಆಂಟಿಬಯೋಟಿಕ್ ನ ಸರ್ವನಾಶ ಮಾಡುವಷ್ಟು ಅವು ಪ್ರಬಲವಾಗಿಬಿಡ್ತಾವ. ಅದು ಕೊಟ್ಟರು ತಗೊಂಡ್ರು ಅದಕ್ಕೇನು ಸಮಸ್ಯೆ ಆಗಲ್ಲ, ಫರಕ್ ಬೀಳಲ್ಲ. ಏನಾಗ್ತದ ದಡ್ಡ ಬಿದ್ದು ಬಿಡ್ತೈತೆ ಅಂತಾರಲ್ಲ, ಅದೊಂದು ಸರಿಯಾಗಿ ಹೇಳ್ಬೇಕಂದ್ರ ಹಂಗ. ಈಗ ಸಣ್ಣ ಮಕ್ಕಳು ಹೊಡೆದ್ರ ಕೇಳ್ತಾವ, ನೀವು ಪರೇ ಪರೇ ಇದು ಇಷ್ಟ ಆಯ್ತು ಬಿಡು ಅಂತ ಹೇಳಿ ಅವು ದಡ್ಡ ಬಿದ್ದು ಬಿಡ್ತಾವಲ್ಲ. ಹಂಗ ಸೂಕ್ಷ್ಮಾಣು ಜೀವಿ ಬ್ಯಾಕ್ಟೀರಿಯಾ ಆಯ್ತು ಮತ್ತೆ ಶಿಲೀಂಧ್ರಗಳಾಯ್ತು ಅದು ಒಂದು ರೆಸಿಸ್ಟೆನ್ಸ್ ಅಂದ್ರೆ ಒಂದು ಪ್ರತಿರೋಧ ಈ ಆಂಟಿಬಯೋಟಿಕ್ಸ್ ಗೆ ಬೆಳೆಸ್ಕೊಂಡ್ಬಿಡ್ತಾವ. ಅದಕ್ಕೆ ನಾವ್ ಏನಂತೀವಿ ಪ್ರತಿಜೀವಕ ಪ್ರತಿರೋಧ ಅಥವಾ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತಾರ, ಇದಕ್ಕ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತಾರ. ಹಿಂಗ ನಾವು ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ನ ಅರ್ಥ ಮಾಡ್ಕೋಬಹುದು. ಇದರದ ಮಹತ್ವ ಏನದ ಅಂತ ಈಗ ಪ್ರತಿಜೀವಕ ಪ್ರತಿರೋಧ ನೋಡ್ರಿ ಬಹಳ ಮಹತ್ವದ. ಯಾಕಂತಂದ್ರ ಈಗ ನೀವು ಅಷ್ಟಿಷ್ಟಕ್ಕೂ ನೀವು ಆಂಟಿಬಯೋಟಿಕ್ ತೋಳಾಕತ್ತೀರಿ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬಂತು, ಪ್ರತಿಜೀವ ಪ್ರತಿರೋಧ ಬಂತು, ನೀವು ಸಣ್ಣ ಕಾಯಿಲೆ ಕಸಾಲಿಗೆ ತಗೊಂಡು ಹೋಗ್ಬಿಟ್ರ ನಿಮಗೆ ನಾಳೆ ದೊಡ್ಡ ಕಾಯಿಲೆ ಆತಂದ್ರೆ ಅದರ ಚಿಕಿತ್ಸೆನೇ ಆಗೋದಿಲ್ಲ. ಈಗ ನಿಮಗೆ ನಾಳೆ ಏನೋ ಗಂಭೀರ ಸ್ವರೂಪದ ಕಾಯಿಲೆ ಆಯ್ತು, ನೀವು ಸಣ್ಣ ಸಣ್ಣದಕ್ಕೂ ಆಂಟಿಬಯೋಟಿಕ್ ತಗೊಂಡು ಹೋದಾಗ ಅವಾಗ ಗಂಭೀರ ಸ್ವರೂಪದ ಕಾಯಿಲೆ ಆದಾಗ ಖಾಸ್ ಮಾಡಿ ನಿಮ್ಮ ಜೀವಕ್ಕೆ ಕುತ್ತಿದ್ದ ಕಾಯಿಲೆ ಏನಾರ ಬಂತಂದ್ರ ಅವಾಗ ನಿಮಗೆ ಡಾಕ್ಟರ್ ಕೊಡೋ ಔಷಧಿಗೆ ಗುಣ ಆಗೋದಿಲ್ಲ. ಯಾಕಂದ್ರೆ ಸೂಕ್ಷ್ಮಾಣುಜೀವಿ ಮೊದಲಿಗಿಂತನೂ ಈಗ ಬಹಳ ಅದು ಒಂದು ಸ್ಟ್ರಾಂಗ್ ಆಗಿರ್ತದ, ಬಹಳ ಸದೃಢ ಆಗಿರ್ತದ, ಆರಾಮವಾಗಿ ಅದು ಒಂದು ನಾವು ಕೊಟ್ಟಿದ್ದ ಆಂಟಿಬಯೋಟಿಕ್ ನ ಬೆಳೀತದ. ಆಮೇಲೆ ಮತ್ತೆ ಏನಪ್ಪ ಮಹತ್ವ ಅಂತಂದ್ರ ನಿಮ್ದು ಚಿಕಿತ್ಸೆ ಹೋಗ್ತಾ ಹೋಗ್ತಾ ಬಹಳ ದುಬಾರಿ ಆಗ್ತದ. ಆಮೇಲೆ ನೀವು ಬಹಳಷ್ಟು ದಿವಸ ಆಸ್ಪತ್ರೆ ಒಳಗ ಕಳಿಬೇಕಾಗ್ತದ, ಆಮ್ಯಾಕ ಇದಕ್ಕ ವೆಚ್ಚನೂ ಆಗ್ತದ, ಸಮಯನೂ ಆಗ್ತದ, ಬಹಳಷ್ಟು ಜನರು ಇದಕ್ಕೆ ಬೇಕಾಗ್ತಾರ, ಆಮೇಲೆ ಎಲ್ಲರಿಗೂ ತಲೆನೋವು ಆಗಿ ಪರಿಣಮಿಸ್ಬಿಡ್ತದ. ಅದ್ರ ಸಲುವಾಗಿ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನೋದು ಬಹಳ ಮಹತ್ವದ್ದು. ಈ ಉದಾಹರಣೆಗೆ ಒಂದು ನ್ಯೂ ದೆಹಲಿ ಮೆಟಲೋಬಿಟಲ್ ಲ್ಯಾಕ್ಟಮೇಸ್ ಅನ್ನೋ ಒಂದು ಎನ್ಝೈಮ್ ಇದೆ ಕ್ಲೆಪ್ಸಿಯೆಲ್ಲ ಬ್ಯಾಕ್ಟೀರಿಯಾದೊಳಗ. ಈ ಬ್ಯಾಕ್ಟೀರಿಯಾ ಮತ್ತ ಕ್ಷಯರೋಗದ ಬ್ಯಾಕ್ಟೀರಿಯಾ ಈ ಒಂದು ಪ್ರತಿಜೀವಕ ಪ್ರತಿರೋಧದಿಂದ ಬಹಳಷ್ಟು ಮಹತ್ವ ಪಡೆದುಕೊಂಡದ. ನೀವು ವಿಶೇಷವಾಗಿ ಕ್ಷಯರೋಗದ ಬಗ್ಗೆ ಹೇಳಬೇಕಂತಂದ್ರೆ ನಾವು ಮೊದಲ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಅಂತಿದ್ವಿ, ಆಮೇಲೆ ಈಗ ಏನಂತೀವಿ ಎಕ್ಸ್ಟ್ರೀಮ್ಲಿ ಡ್ರಗ್ ರೆಸಿಸ್ಟೆನ್ಸ್ ಅಂತೀವಿ. ಅಂದ್ರ ಮೊದಲ ಒಂದ್ ಔಷಧಿ ಕೊಟ್ರು, ಮೂರ್ ಔಷಧಿ ಕೊಟ್ರು, ಐದು ಕೊಟ್ರು, ಈಗ ಏಳು ಒಂಬತ್ತೊಂಬತ್ತು ಔಷಧಿ ನಾವು ಕ್ಷಯರೋಗಕ್ಕ ಕೊಡ್ತಾ ಇದೀವಿ. ಯಾಕಂತಂದ್ರ ಅದಕ್ಕ ಎಲ್ಲದಕ್ಕೂ ಒಂದು ಪ್ರತಿಜೀವಕ ಪ್ರತಿರೋಧ ಅದು ಬೆಳವಣಿಗೆ ಮಾಡ್ಕೊಳ್ಳೆನ್ಸ್ ಬಂದ್ಬಿಟ್ಟದ. ಹೌದು, ಈಗ ನೀವು ನೋಡ್ರಿ ಬಹುಶಃ ನಿಮಗ್ ನೆನಪಿರಬಹುದು ಎಲ್ಲರಿಗೂ ಯಾರ್ಯಾರಿಗೆ ಕ್ಷಯರೋಗ ಆಗ್ಯದಲ್ಲ ಅವರಿಗೆ ಮೊದಲು ಮೂರು ತಿಂಗಳ ಔಷಧಿ ಕೊಡ್ತಿದ್ರು, ಆಮೇಲೆ ಆರು ತಿಂಗಳ ಔಷಧಿ ಕೊಟ್ರು, ಆಮೇಲೆ ಈಗ ಒಂಬತ್ತು ತಿಂಗಳ ಕೊಡ್ಲಿಕ್ಕತ್ತಾರ ಔಷಧಿ ನಿಮಗೆ ಗೊತ್ತಿರ್ಬೇಕು. ನೀವು ಇನ್ನೂ ಅದನ್ನ ಸರಿಯಾಗಿ ತಗೊಂಡಿಲ್ಲ ಅಂದ್ರೆ ಒಂದು ವರ್ಷದ ತನಕನು ಆ ಔಷಧಿ ದಿನಾನು ನೀವು ಔಷಧಿ ತಗೊಳ್ಳೇಬೇಕಾಗ್ತದೆ. ಅಂತಂದ್ರೆ ಅರುಣ್ ಅವರಿಗೆ ಈ ರೀತಿ ನೀವು ಹೇಳ್ತಾ ಇರೋದ್ರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ ಅಂದ್ರೆ ತಗೊಳ್ಳೋ ಪದ್ಧತಿಯೊಳಗ ಒಂದು ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಇದು ರೆಸಿಸ್ಟೆನ್ಸ್ ಬರುತ್ತೆ ಮುಖ್ಯವಾಗಿ. ಹೌದು, ಮೊದಲನೇ ಮಾತು ನಿಮಗ ಪ್ರತಿಜೀವಕ ಪ್ರತಿರೋಧ ಇದೆಯಾ ಇಲ್ಲವಾ ಅದನ್ನ ನೀವು ಡಿಸೈಡ್ ಮಾಡಬಾರ್ದು, ನೀವು ನಿರ್ಧರಿಸಬಾರ್ದು. ಮೊದಲು ನೀವು ಡಾಕ್ಟರ್ಗೆ ಹೋಗಿ ಭೇಟಿ ಆಗಬೇಕು, ಡಾಕ್ಟರ್ ಹೇಳಿದ ಮೇಲೆನೆ ತಗೋಬೇಕು. ಹಿಂಗ ಆಗ್ತಾ ಆಗ್ತಾ ಈಗ ನಮ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಆಯ್ತು, ಪಶು ವೈದ್ಯಕೀಯ ಕ್ಷೇತ್ರದಲ್ಲಿ ಆಯ್ತು, ಮತ್ತೆ ಕೃಷಿ ಕ್ಷೇತ್ರದಲ್ಲಿನೂ ಇದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಲೇಕತ್ತದ. ಸರ್, ನೀವು ಇಲ್ಲಿ ತನಕ ಮನುಷ್ಯರಿಗೆ ಸಂಬಂಧಪಟ್ಟಂತದ್ದೊಂದು ಆಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡಿದ್ವಿ, ಈ ಪ್ರಾಣಿಗಳಿಗೆ ಸಂಬಂಧಪಟ್ಟವನು ಹಿಂಗೆ ಅದಂತರೂ ಹೆಂಗೆ? ಹೌದೌದು, ಈಗ ನೋಡ್ರಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತಂದ್ರೆ ಬರೀ ಮನುಷ್ಯ ಪ್ರಾಣಿ ಅಂತಲ್ರಿ, ಇದು ಒಂದು ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರಕ್ಕೆ ಸಂಬಂಧಿಸಿದದ. ಈಗ ಬ್ಯಾಕ್ಟೀರಿಯಾ ನೀ ಮನುಷ್ಯದಿನೋ ದನ ಅದಿನೋ ಆಡೋದಿನೋ ನೋಡೋದಿಲ್ಲ, ಸೊ ಅದು ಏನ್ ಮಾಡ್ತದ ರೋಗ ಉಂಟು ಮಾಡ್ತದ. ಹಿಂಗಾಗಿ ಅದು ಈಗ ಒಂದು ಪಶು ವೈದ್ಯಕೀಯ ಆಯ್ತು, ವೈದ್ಯಕೀಯ ಆಯ್ತು, ಅಥವಾ ಕೃಷಿಗೂ ಆಯ್ತು, ಅದು ಸಂಬಂಧಿಸಿದ ಒಂದು ಏನು ಡಿಸ್ಕ್ರಿಮಿನೇಷನ್ ಅಂತೀವಿ, ಒಂದು ಭೇದ ಭಾವ ಮಾಡುವುದಿಲ್ಲ. ಹಿಂಗಾಗಿ ಈ ಎಲ್ಲಾ ಕ್ಷೇತ್ರದೊಳಗೂ ಒಂದು ಪ್ರತಿಜೀವಕ ಪ್ರತಿರೋಧದ ಸಮಸ್ಯೆ ಇದ್ದೇ ಇದೆ. ಅಂತಂದ್ರೆ ಈಗ ನಾವು ಪಶುಗಳನ್ನ ನೋಡಿದಾಗ ಅಂತ ಸಾಮಾನ್ಯವಾಗಿ ಆಕಳಾಗ್ಲಿ ಎಮ್ಮೆ ಆಗ್ಲಿ ಎತ್ತಾಗ್ಲಿ ಹುರಿ ಇವನ ಕುರಿ ಆಡು ಇವೆಲ್ಲ ನಮ್ಮ ರೈತರ ಬಾಂಧವರ ಜೀವನದಲ್ಲಿ ಹಾಸ್ಕಾಗಿರುವಂತದ್ದು. ಇವಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಪ್ರತಿರೋಧಕತೆ ಅದ ಇದ್ರ ಬಗ್ಗೆ ಎಲ್ಲೆಲ್ಲಿ ಸಮಸ್ಯೆಗಳು ಕಂಡು ಬರ್ಲಿತ್ತ ಅಂತ ಏನ್ ಹೇಳ್ಬೋದು? ಸಮಸ್ಯೆ ಏನಾಗ್ತದೆ ಇಲ್ಲಿ, ಸಣ್ಣದಕ್ಕೂ ನಾವು ಆಂಟಿಬಯೋಟಿಕ್ಸ್ ಕೊಡೋದನ್ನ ನಿಲ್ಲಿಸಬೇಕು. ಅಂದ್ರೆ ಪ್ರಾಣಿಗಳಿಗೆ ಪ್ರಾಣಿ ಪಾಲಕರು ಈಗ ಕೆಲವು ಜನ ಏನ್ ಮಾಡ್ತಾರೆ, ತಮ್ಮ ಸ್ವಂತ ಬುದ್ಧಿ ಉಪಯೋಗ ಮಾಡಿಕೊಂಡು ಅದಕ್ಕೆ ಏನಾಗ್ತದ ಆಂಟಿಬಯೋಟಿಕ್ ಕೊಡೋಣ ಅಂತ ಹೇಳಿ ಖಾಸ್ ಮಾಡಿ ಕುರಿಗಾಹಿಗಳಲ್ಲಿ ಖಾಸ್ ಮಾಡಿ ನಾ ಹೇಳಕ್ ಇಷ್ಟಪಡ್ತೀನಿ ಇಲ್ಲೇ, ಅದೇ ಮೆಡಿಕಲ್ ಶಾಪ್ ತಗೊಂಡ್ಬಿಡ್ತಾರ ನೋಡ್ರಿ. ಒಂದು ಔಷಧಿ ಕುರಿಗೆ ಅಥವಾ ಆಡಿಗೆ ಮತ್ತ ಎತ್ತಿಗೆ ಅಥವಾ ಆಕಳಿಗೆ ಬೇರೆ ಬೇರೆ ಡೋಸ್ ಅಲ್ಲಿ ಕೊಡ್ಬೇಕಾಗ್ತದೆ, ಬೇರೆ ಬೇರೆ ರೂಟ್ ಅಲ್ಲಿ ಕೊಡ್ಬೇಕಾಗ್ತದೆ. ಹೌದು, ವೇಟ್ ಮೇಲೆ ಕೊಡ್ಬೇಕಾಗ್ತದ, ಅದು ಮೆಟಬಾಲಿಕ್ ರೇಟ್ ಏನದ ಅದು ನೋಡ್ಬೇಕಾಗ್ತದ. ಆಮೇಲೆ ಇಷ್ಟು ದಿವಸ ಒಂದು ಅವಧಿ ಮೇಂಟೈನ್ ಮಾಡ್ಬೇಕಾಗ್ತದೆ, ಅದು ಪಶುವೈದ್ಯಾಧಿಕಾರಿಗಳಿಗೆ ಮಾತ್ರ ತಿಳಿತದೆ, ಅವ್ರು ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ. ಹೌದು, ಅಂತಂದ್ರೆ ನೀವು ಹೇಳಿದ್ರೆ ಒಂದು ವಿಚಾರ ಏನ್ ಬರ್ತದೆ ಅಂತಂದ್ರೆ, ಈ ಯಾವ್ದೋ ಒಂದು ನಮಗ ಮನುಷ್ಯರಾಗ್ಲಿ ಅಥವಾ ಪ್ರಾಣಿಗಳಾಗ್ಲಿ ಸಮಸ್ಯೆ ಆದಾಗ ಡಾಕ್ಟರ್ ಹತ್ರ ಹೋಗಿರ್ತೀವಿ, ಅವ್ರು ಯಾವ್ದೋ ಒಂದು ಆಂಟಿಬಯೋಟಿಕ್ಸ್ ಬರ್ಕೊಟ್ಟಿರ್ತಾರೆ, 5 ದಿವಸ ತಗೋರಿ ಅಥವಾ 7 ದಿವಸ ತಗೋರಿ ಅಂತ ಮಾಡಿರ್ತಾರೆ. ಈಗ ಇದನ್ನ ನಾನು ನೋಡ್ಕೊಂಡು ಇನ್ನೊಬ್ರಿಗೆ ಯಾರಿಗೋ ಆ ರೀತಿ ಒಂದು ಸಮಸ್ಯೆ ಆಗಿರ್ತದೆ, ಏನನ್ನ ಕಡಿಮೆ ಆಗಿತ್ತು ಇದೇ ನೀ ತಗೋ ಅಂತ ಹೇಳೋದು ತಪ್ಪಂದಂಗ. ಈಗ ನೀವು ಅದನ್ನ ಹಂಗೆ ಮಾಡಬಾರದು ಅಂತಂದ್ರೆ ಯಾವ್ಯಾವ ರೀತಿ ಇರುತ್ತೆ ತಪ್ಪುಗಳನ್ನ ನಾವು ಮಾಡ್ತೀವಿ? ಹಾ ನೋಡ್ರಿ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಪ್ರತಿಜೀವಿಕ ಪ್ರತಿರೋಧ ಸಂಬಂಧಪಟ್ಟಂಗ ನಮ್ ನಮ್ಮಲ್ಲೇನ ಬಹಳಷ್ಟು ತಪ್ಪು ಗ್ರಹಿಕೆ ಅದಾವ. ಮೊದಲನೇದೇನಂದ್ರ, ವೈದ್ಯರು ಎಷ್ಟು ಬರೀತಾರ ಎಲ್ಲಾನು ಆಂಟಿಬಯೋಟಿಕ್ ತಗೋಬೇಕಂತೇನಿಲ್ಲಪ್ಪ, ಅದಕ್ಕೇನಾಗ್ತತಿ ಈಗ ನೋಡ್ರಿ ಕಡಿಮೆ. ಈಗ ನೋಡ್ರಿ ನಿಮ್ಗೆ ಏನೋ ಕೆಮ್ಮ ಆಗಿರ್ತದ, ಒಂದೇ ದಿವಸದ ಔಷಧಿ ತಗೋತೀರಿ, 90% ಕೆಮ್ಮ ಕಮ್ಮಿ ಆಗಿ ಹೋಗ್ಬಿಡ್ತದ. ಏ ಕೆಮ್ಮಿ ಕಮ್ಮಿ ಆಗೈತಿ ಬ್ಯಾಡ. ಇದೇ ಕಾರಣದಿಂದ ಕ್ಷಯರೋಗ ಸಲುವಾಗಿ ಬಹಳಷ್ಟು ನಾವು ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ. ಎಲ್ಲರೂ ಕಾರಣ, ಈಗ ರೋಗಿಗೇನೆ ಅಷ್ಟೇ ಅಲ್ಲ ಮತ್ತೆ ಜಾನುವಾರಿಗೂ ಅಷ್ಟೇ. ಜಾನುವಾರಿಗೂ ನಾವು ಮೈ ಮುಟ್ಟಿ ನೋಡ್ತೀವಿ, ಜ್ವರ ಕಮ್ಮಿ ಆಗಿದ್ದು ತಿಳಿತಂತಂದ್ರ ಏ ಬ್ಯಾಡ ಮತ್ತೆ ಯಾಕೆ ಔಷಧಿ ಹಾಕೋದು ಮುಂದೆ. ಹಾ ನೋಡೋಣ ಅಂತ ಹೇಳಿ ಈಗ ಒಂದು ಪ್ರತಿಜೀವಕದ್ದು ಒಂದು ಅವಧಿ ಇರುತ್ತೆ, ಆ ಅವಧಿ ಮುಗಿಯ ತನಕನೂ ನಾವು ಪ್ರತಿಜೀವಕ ಕೊಡಲೇಬೇಕು, ಆಮೇಗ ವೈದ್ಯರ ಸಲಹೆಯಂತೆ ನಡೆದುಕೊಳ್ಳೇಬೇಕು. ಈಗ ರೋಗ ಲಕ್ಷಣ ಕಡಿಮೆ ಆಯ್ತು ಅಂತ ಹೇಳಿ ನಡುವಿನ ನಾವೇನ್ ಮಾಡ್ತೀವಿ, ಅಪೂರ್ಣ ಮಾಡಿಬಿಡ್ತೀವಿ ಅದು ಚಿಕಿತ್ಸಾ, ಅದು ಬಹಳ ತಪ್ಪು ನಾವು ಮಾಡೋದು. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರ, ಪ್ರತಿಜೀವಕ ಸತತವಾಗಿ ಬಳಸೋರಿಗೆ ಮಾತ್ರ ಅದ್ರದ್ದು ಪರಿಣಾಮ ಆಗ್ತಾವ ಅಂತ ನಾವು ತಿಳ್ಕೊತೀವಿ. ಅಂದ್ರ ನಾ ಏನ್ ಆಂಟಿಬಯೋಟಿಕ್ ಉಪಯೋಗ ಮಾಡ್ತಾ ಇಲ್ಲ, ಅದು ಬೇರೆದವ್ರು ಮಾಡ್ತಾರ ಅವ್ರಿಗೆ ಅಷ್ಟ ಆಗ್ತದೆ ಸಂಬಂಧ ಇಲ್ಲ. ಈ ಉದಾಹರಣೆ, ಒಂದು ಫ್ಯಾಮಿಲಿ ಒಳಗ ಒಂದು 4-5 ಮಂದಿ ಇರ್ತಾರ, ಅದ್ರಾಗ ಒಂದ್ ಖಾಸ್ ಮಾಡಿ ಒಂದು ಇಬ್ರಿ ಅಷ್ಟೇ ಅಷ್ಟಕ್ಕಿಷ್ಟಕ್ಕ ರೋಗಕ್ಕೆ ತುತ್ತಾಗ್ತಿರ್ತಾರೆ, ಮೇಲೆ ಬ್ಯಾನಿ ಬರ್ತದೆ. ಆದ್ರ ಏನು ಕೆಮ್ಮು ಕಸೆ ಏನು ಒಂದು ಜ್ವರ ಬರ್ತಾ ಇರ್ತದ, ಅದ್ರ ಪ್ರಭಾವ ಇದೇನು ಪ್ರತಿಜೀವಕ ಪ್ರತಿರೋಧದ ಪ್ರಭಾವ ಬೇರೆದವರಿಗೆ ಆಗಬಾರದು ಅಂತ ಏನು ಇಲ್ಲ, ಆಗ್ಲೂಬಹುದು. ಈಗ ಇವರು ಸರಿಯಾಗಿ ತಗೊಂಡಿಲ್ಲ ಆಂಟಿಬಯೋಟಿಕ್ ಅಂದ್ರೆ ನಾಳೆ ಇನ್ನೊಬ್ರು ಜಡ್ಡು ಬಿದ್ದಾಗ ಅವ್ರಿಗೆ ಆಗಬಹುದು. ಯಾಕಂತಂದ್ರೆ ಇದು ಒಂದು ಬ್ಯಾಕ್ಟೀರಿಯಾ ಸಂಬಂಧಪಟ್ಟಂತ ಒಂದು ಅಂಶ ಇದು. ಈ ಬ್ಯಾಕ್ಟೀರಿಯಾ ಈ ಸರಿಯಾಗಿ ಈ ಒಂದು ಶಕ್ತಿಶಾಲಿ ಆಯ್ತು ಅಂತ ತಿಳ್ಕೊಳ್ರಿ, ಪ್ರತಿಜೀವಕವನ್ನು ಹೊಡೆದ್ ಹಾಕಾಕ, ಅವಾಗ ಅದೇ ಬ್ಯಾಕ್ಟೀರಿಯಾ ಬೇರೆ ಒಳಗ ರೋಗ ಉಂಟು ಮಾಡ್ತಂದ್ರು ಅವಾಗ ನೀವು ಆಂಟಿಬಯೋಟಿಕ್ಸ್ ಅವ್ರು ತಗೊಂಡ್ರು ಅದರದ್ದು ಪ್ರಭಾವ ಅವ್ರ ಮೇಲೆ ಬೀರುವುದಿಲ್ಲ. ಆಮೇಲೆ ಈಗ ಕೆಲವೊಮ್ಮೆ ನೆಗಡಿ ಅಥವಾ ಶೀತ ಆಗಿರ್ತದ, ಅವಾಗ ಏನ್ ಕೇಳ್ತಾರ ಬಹಳಷ್ಟು ಮಂದಿ, ನಾವು ಆಂಟಿಬಯೋಟಿಕ್ಸ್ ತಗೋಬೇಕೇನು ಇಷ್ಟಕ್ಕಂತ ಹೇಳ್ತಾರೆ. ಆದ್ರೆ ತಗೋಬಾರ್ದು ಅವಾಗ ಆಂಟಿಬಯೋಟಿಕ್ಸ್. ಈ ನೆಗಡಿ ಮತ್ತ ಶೀತ ಏನಾಗ್ತದ ಸಾಮಾನ್ಯ ಕಾಮನ್ ಅಂದ್ರೆ ವೈರಾಣುಗಳಿಂದ ಆಗ್ತದೆ, ವೈರಾಣುಗಳಿಗೆ ಆಂಟಿಬಯೋಟಿಕ್ಸ್ ಕೊಡುದಿಲ್ಲ, ಅದಕ್ಕೆ ನಾವು ಆಂಟಿಬಯೋಟಿಕ್ಸ್ ತಗೋಬಾರ್ದು. ಆಮೇಲೆ ಪ್ರತಿಜೀವಕ ಏನ್ ನಾವು ಪ್ರತಿರೋಧ ಅಂತೇವಲ್ಲ, ಇದ್ರ ಅಪಾಯ ತಪ್ಪಿಸ್ಲಾಕ ನಾವೇನು ಮಾಡಕ್ಕಾಗಲ್ಲ ಬಿಡು ಹೋಗ್ಲಿ ಅತ್ತಾಗ ಅಂತ ಹೇಳಿ ಒಂದ್ ಏನು ನಿರ್ಲಕ್ಷ್ಯ ಭಾವನೆ ನಮ್ಮಲ್ಲಿ ಉದಾಸೀನ. ಹಾ ಉದಾಸೀನ ನಿರ್ಲಕ್ಷ್ಯ, ಇದ್ರಲಿಂದ ನಮ್ಮ ಕೈಯಲ್ಲಿ ಏನು ಆಗಲ್ಲಪ್ಪ ಅಂತೇಳಿ ನಾವು ನಮ್ಮಷ್ಟಕ್ಕ ನಾವು ಒಮ್ಮೆ ಅಸಹಾಯ ತಿಳ್ಕೊತೀವಿ, ಈ ಆಗಲ್ಲ ಬಿಡು ಇದು ನಮ್ಮ ಕೈಲಿ ಅಂತ ತಿಳ್ಕೊತೀವಿ. ಆದ್ರ ಹಂಗೇನಿಲ್ಲ, ಈಗ ನಮ್ಮ ಸಮಾಜದಾಗ ನಾವು ಎಲ್ಲ ನಮ್ದು ಸಮುದಾಯದ ಜನರು ಆಯ್ತು, ವೈದ್ಯರು ಆಯ್ತು, ಪಶುವೈದ್ಯರು ಆಯ್ತು, ಪ್ರಾಣಿ ಪಾಲಕರು ಮತ್ತೆ ರೈತರು ಎಲ್ಲರೂ ಸೇರಿ ನಾವು ಜಾಗೃತವಾಗಿ ಪ್ರತಿಜೀವಕದ ಏನು ಕಟ್ಟುನಿಟ್ಟಿನ ಉಪಯೋಗ ಮಾಡಿದ್ರು ಅಂದ್ರೆ ಈ ಪ್ರತಿರೋಧತೆ ಎಚ್ಚರ ಮತ್ತೆ ಅಪಾಯ ತಪ್ಪಿಸಬಹುದಾಗ್ಯದ. ಅಂತಂದ್ರ ತಾವು ಹೇಳೋದು ಅವ್ರಿಗೆ ಅವೇರ್ನೆಸ್ ಕೊಟ್ಟು ಡಾಕ್ಟರ್ದು ಬಹಳ ಮುಖ್ಯದಂತ್ರಿ ಇಲ್ಲಿ ಪಾತ್ರ. ಹೌದೌದು, ಡಾಕ್ಟರ್ ಹೇಳಿಕೆ ಕೊಡ್ಬೇಕು ನೋಡ್ರಪ್ಪ ಇದು ಆಂಟಿಬಯೋಟಿಕ್ಸ್ ಅದ 5 ದಿವಸ 5 ದಿವಸ ತಗೊಳ್ಳೇಬೇಕು, ನಡು ಬಿಡೋಂಗಿಲ್ಲ ಇನ್ನೊಂದು ಕರೆಕ್ಟ್ ಅವ್ರೆ, ಒಂದು ಆಂಟಿಬಯೋಟಿಕ್ಸ್ ತಯಾರಾಗಬೇಕು ಅಂತಂದ್ರೆ ಎಷ್ಟು ವರ್ಷ ಹಿಡಿತದ, ಸಾಕಷ್ಟು ಕೋಟಿಗಟ್ಟಲೆ ಖರ್ಚಾಗಬಹುದಲ್ರಿ? ಹೌದು ನೋಡ್ರಿ, ಈಗ ನಾವು ಆಂಟಿಬಯೋಟಿಕ್ ತಯಾರಿಸಲುವಾಗಿ ಕೋಟಿಗಟ್ಟಲೆ ಖರ್ಚು ಮಾಡ್ತೇವೆ, ರಿಸರ್ಚ್ ಮಾಡ್ತಾರ, ಖರ್ಚು ಮಾಡ್ತಾರ, ಆಮೇಲೆ ತಯಾರಿಕೆಯೊಳಗೂ ಆಯ್ತು, ಆಮೇಲೆ ಅದನ್ನ ನಾವು ಸಂರಕ್ಷಿಸಿ ಇಡಬೇಕು ಕೆಲವು ಆಂಟಿಬಯೋಟಿಕ್ಸ್. ಈಗ ಕೆಲವು ಆಂಟಿಬಯೋಟಿಕ್ ಗಳನ್ನ ನಾವು ರೆಫ್ರಿಜರೇಷನ್ ಟೆಂಪರೇಚರ್ ಅಂದ್ರೆ 4-8 degrees ಟೆಂಪರೇಚರ್ ಒಳಗೆ ಇಡಬೇಕಾಗ್ತದ. ಅವರ ಒಂದು ಏನಂತೀವಿ ನಾವು ಒಂದು ಶೀತಲ ಸರಣಿನ ಅದನ್ನ ನಾವು ಕಾಪಾಡಿಕೊಳ್ಳಲೇಬೇಕಾಗ್ತದ. ಹಿಂಗಾಗಿ ಬಹಳಷ್ಟು ಕಷ್ಟಪಟ್ಟು ತಯಾರು ಮಾಡಿದ ಔಷಧಿಗಳನ್ನ ನೀವು ದುಡ್ಡು ಕೊಟ್ಟು ತರ್ತೀರಿ, ನೀವು ದುಡ್ಡು ಹಾಕ್ತೀರಿ, ಜನಸಾಮಾನ್ಯರು ದುಡ್ಡು ಹಾಕ್ತಾರ, ಪ್ರಾಣಿ ಪಾಲಕರು ದುಡ್ಡು ಹಾಕಿ ತರ್ತಾರ. ಸೊ ಹಂಗ ದುಡ್ಡು ಹಾಕಿ ತಂದಿದ್ದನ್ನ ಒಂದು ಸರಿಯಾಗಿ ಉಪಯೋಗ ಮಾಡ್ಲಿಲ್ಲ ಅಂದ್ರ ಎರಡು ಮೂರು ಕಡೆ ನುಕ್ಸಾನ ಮಾಡದಾಗ್ತದ್ರಿ. ಒಂದು ನಿಮ್ ದುಡ್ಡು ವ್ಯರ್ಥ, ಆಮೇಲೆ ಏನಾಗ್ತದ, ಆ ಕೀಟಾಣುನು ಸಾಯೋದಿಲ್ಲ, ಮತ್ತ ಆ ಕೀಟಾಣು ಸಾಯ್ದೇನೆ ಇನ್ನಷ್ಟು ಬಲಿಷ್ಠ ಆಗಿ ಬಂದು ಇನ್ನೂ ಉಗ್ರ ರೂಪದ ರೋಗನು ಅದು ಉಂಟು ಮಾಡಬಹುದು. ಹಿಂಗ ಎಲ್ಲದಕ್ಕೂ ನಾವು ಅನುಕೂಲ ಮಾಡಿಕೊಟ್ಟು ಮುಂದೆ ನಾವೊಂದು ದೊಡ್ಡ ಗಂಭೀರ ಗಂಡಾಂತರದಾಗ ನಮಗ್ ನಾವ ತಳ್ಳದಂಗ ಆಗ್ತದ. ಆಮೇಲೆ ಆ ಪ್ರತಿರೋಧಕತೆಗನ್ನ ಸರಿದುಡುವಂತ ಇನ್ನೊಂದು ಕಂಡಿಡಬೇಕು. ಹೌದೌದು, ಏನಾಗ್ತದ್ರಿ ಬರಬರ್ತಾ ಏನಾಗ್ತದ, ನಾವೀಗ ನಮ್ದು ವೈದ್ಯಕೀಯ ಕ್ಷೇತ್ರದ ಕೆಲವು ರಿಸರ್ವ್ ಆಂಟಿಬಯೋಟಿಕ್ಸ್ ಅಂತ ಅದು. ರಿಸರ್ವ್ ಆಂಟಿಬಯೋಟಿಕ್ಸ್ ಅಂದ್ರೆ ಅವು ಎಲ್ಲ ಅದನ್ನ ಮೀಸಲು ಇಟ್ಟ ಒಂದು ಪ್ರತಿಜೀವಿಗಳು ಅಂತೀವಿ. ಮೀಸಲಿಟ್ಟ ಪ್ರತಿಜೀವಿಗಳು ತೀರಾ ಈಗ ಏನು ಹೋಗಾಕತೈತಿ, ಜೀವ ಉಳಿಸ್ಕೋಬೇಕಂದ ಅಷ್ಟೇ ಅದನ್ನ ಉಪಯೋಗ ಮಾಡ್ಕೋಬೇಕು. ಈಗ ಸಣ್ಣ ಕಾಯಿಲೆಗೂ ಗಂಭೀರ ರೋಗ ತರುವಷ್ಟು ಅದು ಆಯ್ತಂತಂದ್ರೆ ಅವಾಗ ಅಂತ ನಾವು ಅನಿವಾರ್ಯವಾಗಿ ಅಂತ ಉಪಯೋಗ ಮಾಡಿಕೊಂಡು ಇನ್ನ ನಮ್ಮ ಪೂರ ಒಂದು ಸಮುದಾಯವನ್ನ ನಮ್ಮ ಸಮಾಜವನ್ನ ಒಂದು ಗಂಡಾಂತರಕ್ಕೆ ಈಡು ಮಾಡದಂಗ ಆಗ್ತದ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಸರಿಗ ಒಕ್ಕಲತನದೊಳಗೆ ಆಂಟಿಬಯೋಟಿಕ್ಸ್ ಬಳಸ್ತೀವಲ್ಲ, ಅಲ್ಲಿ ಯಾವ ರೀತಿಯ ಒಂದು ಇದು ಪ್ರತಿರೋಧಕತೆ ಬೆಳಿಲಿಕ್ಕೆ ಸಾಧ್ಯ ಅದ, ಅಲ್ಲಿ ನಮ್ಮ ರೈತರು ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು? ಈಗ ಒಕ್ಕಲತನದೊಳಗ ಕೆಲವು ಶಿಲೀಂಧ್ರ ನಾಶಕಗಳ ಅಂತ ಕೊಡ್ತಾರ, ಕೆಲವೊಮ್ಮೆ ಆಂಟಿಬಯೋಟಿಕ್ಸ್ ಕೊಡ್ತಾರ. ಅವನ್ನ ಕೃಷಿ ತಜ್ಞರು ಹೇಳದಂಗೆ ಅವರು ಏನೇನು ಒಂದು ಪ್ರಮಾಣದಾಗ ಬಳಸು ಅಂತ ಹೇಳ್ತಾರಲ್ಲ, ಆಯಾ ಪ್ರಮಾಣದಾಗ ಬಳಸಬೇಕ್ರಿ. ಇಲ್ಲಿ ಪ್ರಮಾಣ ಬಿಡಬಾರ್ದು, ಪ್ರಮಾಣನು ಬಿಡಬಾರ್ದು, ಔಷಧಿನು ಬಿಡಬಾರ್ದು, ಎರಡೂ ಬಿಡಬಾರ್ದು ಅಂತಂದ್ರೆ ನಾವು ಈ ಪ್ರತಿರೋಧಕತೆಯನ್ನ ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತಂತ ತಗೊಳ್ತಾ ಇದ್ರೆ, ಇನ್ನ ಪ್ರತಿಜೀವಕ ಪ್ರತಿರೋಧಕ ಕಾರಣವಾದ ಇನ್ನೂ ಅಂಶಗಳು ಯಾವ ಅಂತ ಒಂದ ಅಂತ ಹೇಳಕ್ಕಾಗಲ್ಲ. ಈಗ ಬಹಳಷ್ಟು ಈಗ ಪರಿಸರ ಸಂಬಂಧಿತ ಔಷಧ, ಪರಿಸರ ಸಂಬಂಧಿತ ಅಂಶ ಅಂದ್ರೇನು, ನಮ್ದು ಅತಿಯಾದ ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ, ಮತ್ತೆ ಜನಸಂಖ್ಯೆ ಅಂದ್ರೂ ಜನಸಂದಣಿನೂ ಬಹಳ ಅದ. ನಾವೇನ್ ಪಾಪ್ಯುಲೇಷನ್ ಡೆನ್ಸಿಟಿ ಅಂತೀವಿ, ಜನಸಂಖ್ಯೆ ಆಯ್ತು, ಜನಸಂದಣಿ ಅಂತೀನಿ ಅಂದ್ರೆ ಸ್ವಲ್ಪ ಜಾಗದಾಗ ಬಹಳಷ್ಟು ಜನ ಕೂಡಿರೋದು, ಅದೇ ಜನಸಂದಣಿ ಆಯ್ತು. ಶಾಪಿಂಗ್ ಮಾಡಿ ಆಮೇಲೆ ಶುಚಿತ್ವದ ಕೊರತೆ, ಇದು ಬಹುಮುಖ್ಯವಾದ ಅಂಶ. ಶುಚಿತ್ವ ನಾವು ಎಷ್ಟು ಕಾಪಾಡ್ಕೋತೀವಿ ಅಷ್ಟು ಒಳ್ಳೇದು. ಶುಚಿತ್ವದ ಕೊರತೆ ಇತ್ತು, ಎಲ್ಲ ಅಲ್ಲೇ ಕಸ ಕಡ್ಡಿ ಬಿದ್ದಿರ್ತದ, ನೀರ್ ಬಿದ್ದಿರ್ತದೆ, ಮಾಡದಂತ ತಿಳ್ಕೊಳ್ರಿ, ಏನಾಗ್ತದ, ಬಹಳಷ್ಟು ನಾವು ಕೀಟಾಣುಗಳಿಗೆ ಅವಕಾಶ ಮಾಡಿಕೊಡ್ತೀವಿ. ಆಮೇಲೆ ಅಲ್ಲಿ ನಾವು ಕೆಲವು ಬಯೋಫಿಲ್ಮ್ ಫಾರ್ಮೇಷನ್ ಅಂತೀವಿ, ಅಂತಾವ್ ಆಗೋದ್ರಿಂದ ಏನಾಗ್ತದ, ರೆಸಿಸ್ಟೆನ್ಸ್ ಆಂಟಿಬಯೋಟಿಕ್ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗೆ ಬಹಳಷ್ಟು ಅನುವು ಮಾಡಿಕೊಟ್ಟಂಗ ಆಗ್ತದ. ಆಮೇಲೆ ಇವನ್ ಈ ನಮ್ದು ಏನ್ ಕೃಷಿ ಮತ್ತೆ ಜಾನುವಾರು ಸಂಬಂಧಿತ ಇದ್ರೊಳಗ ಅತಿರೇಕದ ಆಂಟಿಬಯೋಟಿಕ್ ಬಳಕೆ ಮಾಡೋದು ಖಾಸ್ ವಿಶೇಷವಾಗಿ ನಾ ಹೇಳತಕ್ಕೆ ಇಷ್ಟಪಡ್ತೀನಿ. ನಾವು ಹೆಂಗ ಮನುಷ್ಯರೊಳಗ ನಮ್ಮಷ್ಟಕ್ ನಾವೇ ತಲೆ ಓಡಿಸಿ ಆಂಟಿಬಯೋಟಿಕ್ ತಗೋತೀವಲ್ಲ, ಹಂಗ ಜಾನುವಾರು ಒಂದು ವಿಭಾಗದೊಳಗ ಕುರಿ ಮತ್ತೆ ಮೇಕೆ ಸಾಕುವವರು ತನ್ ತಲೆ ಓಡಿಸಿ ತಾವೇ ಆಂಟಿಬಯೋಟಿಕ್ ಚುಚ್ಚಕ್ ಹೋಗ್ತಾರ ಕುರಿಗೆ ಅಡಿಗೆ. ಇದು ಭಾರಿ ಡೇಂಜರ್, ಇದು ತಪ್ಪು, ಮಾಡ್ಲೇಬಾರದು. ನಿಮ್ಮಷ್ಟಕ್ ನೀವು ಮಾಡ್ಕೋತ ಹೋದ್ರೆ ಆಮೇಲೆ ಏನಾಗ್ತದ, ನಿಮ್ಮ ಕುರಿಗೆ ನಾಳೆ ಈಗ ವಾಸಿ ಆಗುವಂತ ರೋಗ ಬಂದ್ರೂ ವಾಸಿ ಆಗೋದಿಲ್ಲ. ಆ ಲೆವೆಲ್ ಗೆ ಬಂದು ನೀವು ಆಲ್ಮೋಸ್ಟ್ ಆ ಕಡೆ ನಾವು ನಡೆದೇವ್ರಿ, ಈಗ ಆಲ್ಮೋಸ್ಟ್ ಹಾದಿಯಾಗೆ ಇದೀವಿ. ಈಗ ಇಲ್ಲಿನೂ ನಾವು ನಿಲ್ಲಿಸ್ಲಿಲ್ಲ, ನಮ್ಮಷ್ಟಕ್ ನಾವು ತಲೆ ಖರ್ಚು ಮಾಡೋದು. ಸೆಲ್ಫ್ ಮೆಡಿಕೇಶನ್ ಇಸ್ ವೆರಿ ಡೇಂಜರಸ್, ಬಹಳ ಡೇಂಜರಸ್. ಆಮೇಲೆ ಕೆಲವು ಔಷಧಿ ಸಂಬಂಧಿತ ಅಂಶಗಳನ್ನು ಇದಾವ, ನೀವು ಕೇಳಿದ್ರಲ್ಲ ಪ್ರತಿಜೀವಕ ಪ್ರತಿರೋಧಕ ಏನ ಕಾರಣ ಅಂತಂದ್ರೆ ಔಷಧಿ ಸಂಬಂಧಿತ ಏನಂದ್ರೆ ಬಹಳ ಸುಲಭವಾಗಿ ಔಷಧಿ ಸಿಗ್ತವ್ರಿ ನಮಗೆ ಇವತ್ತ. ಈಗ ಔಷಧಿ ಮಾರೋರು ಏನಾದ್ರ ಅವ್ರಿಗೂ ಒಂದು ಸಮಾಜಕ್ಕೆ ಜವಾಬ್ದಾರಿ ಅದ. ನಾನು ಕಾನೂನು ಅದ, ಪ್ರಿಸ್ಕ್ರಿಪ್ಷನ್ ಇರ್ಲಾರ್ದೆ ಕೊಡಬಾರ್ದು ಅಂತೇಳಿ. ಹೌದು, ಆದ್ರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡ್ತಾ ಇದಾರೆ, ಅದು ತಪ್ಪು. ಆಮೇಲೆ ಕೆಲವು ಜನ ಏನ್ ಮಾಡ್ತಾರ, ನಕಲಿ ಔಷಧಿ ತಯಾರು ಮಾಡ್ತಾರ, ಕೆಳದರ್ಜೆ ಔಷಧಿ ತಯಾರು ಮಾಡ್ತಾರ, ಆಮೇಲೆ ತಪ್ಪಾದ ಪ್ರತಿಜೀವಕ ಪ್ರಮಾಣ ಕೊಡ್ತಾರ. ಈಗ ಒಂದು 5 milli ಒಳಗ ಅದು 50 milligrams ಇರಬೇಕು, 5 milli ಒಳಗ 80 milligrams ಇರೋದು ಅಥವಾ 5 milligrams ಇರೋದು, ಇದು ಪ್ರಮಾಣನು ಕೆಲವು ತಪ್ಪು ಮಾಡ್ತಾ ಇದಾರೆ. ಆಮೇಲೆ ಹೆಚ್ಚಾಗಿ ಪ್ರತಿಜೀವಕ ಬಳಕೆ ಮಾಡೋದು, ಇದು ಒಂದು ನಾ ಮತ್ತೆ ಮತ್ತೆ ಹೇಳಕ್ ಹೇಳಕ್ ಇಷ್ಟಪಡ್ತೀನಿ, ನೀವು ಆಂಟಿಬಯೋಟಿಕ್ಸ್ ಹೆಚ್ಚೆಚ್ಚು ಉಪಯೋಗ ಮಾಡಲೇಬೇಡ್ರಿ, ಅನಿವಾರ್ಯ ಇದ್ದಾಗ ಅಷ್ಟೇ ಉಪಯೋಗ ಮಾಡಬೇಕು. ಅದು ಡಾಕ್ಟರ್ ಹೇಳಿದಂಗ. ಹೌದು ಡಾಕ್ಟರ್, ಈಗ ನಾವು ಮನುಷ್ಯರ ಡಾಕ್ಟರ್ ಏನ್ ಹೇಳ್ತಾರ, ವೆಟರ್ನರಿ ಡಾಕ್ಟರ್ ಏನ್ ಹೇಳ್ತಾರ, ಆಮೇಲೆ ಅಗ್ರಿಕಲ್ಚರ್ ಸೈಂಟಿಸ್ಟ್ ಏನ್ ಹೇಳ್ತಾರ, ಅವ್ರ ಪ್ರಕಾರವಾಗಿ ನಾವು ನಡಿಬೇಕು. ನಮ್ದು ತಲೆ ನಾವು ನಾನೇ ಶಾಣೆ ಅದೇನ ಅಂತ ಹೇಳಿ ತಲೆ ಖರ್ಚು ಮಾಡಕ್ ಹೋದ್ರ ಮುಂದೆ ನಮಗ್ ನಾವೇ ಸಮಸ್ಯೆಗೆ ಇದು ಮಾಡ್ಕೋತೀವಿ. ಆಮೇಲೆ ಕೆಲವು ಏನ್ ಮಾಡ್ತಾರ, ಕೆಲವು ರೋಗಿ ಮತ್ತ ಜಾನುವಾರು ಸಂಬಂಧಿತ ಔಷಧಿ ಅಂಶ ಅದಾವ ಏನಂದ್ರ, ಈಗ ಇಷ್ಟೇ ದಿವಸ ತಗೋ ಅಂತ ಹೇಳಿರ್ತಾನ, ಬಹುಶಃ ನಿಮಗ ಈ ಅಂಶ ಸಣ್ಣದ ಅನ್ನಿಸ್ಬಹುದು, ಐದು ದಿನ ತಗೋ ಅಂತ ಹೇಳಿರ್ತಾರ, ಇವ್ರು ಎರಡೇ ದಿನ ಅಥವಾ ಮೂರೇ ದಿನ ತಗೊಂಡು ಏ ಸಾಕು ಅಂತ ಹೇಳಿ ಇದು ಮಾಡ್ತಾರೆ. ಇದು ಇನ್ನೊಂದು ದೊಡ್ಡ ತಪ್ಪು ನಾವು ಮಾಡೋದು. ಆಮೇಲೆ ಕೆಲವು ಕಡೆ ಏನಾಗ್ತದೆ, ಸ್ವಚ್ಛತೆ ಬಗ್ಗೆ ಕೊರತೆ, ಅವ್ರಿಗೆ ಅರಿವೇ ಇರೋದಿಲ್ಲ, ಹಿಂಗ ಸ್ವಚ್ಛ ಇರಬೇಕಂತ ಅರಿವೇ ಇರೋದಿಲ್ಲ. ಆ ಅರಿವು ಮೂಡಿಸೋದು ನಮ್ಗೆ ಇವತ್ತ ಜರೂರತ್ ಅದ. ಅಥವಾ ಈಗ ಕೆಲವು ಜನ ಬಡವ್ರು ಇರ್ತಾರ, ಅಂದ್ರೆ ಸ್ವಚ್ಛತೆ ಕಾಯ್ಕೊಳ್ಳಿ ಬೇಕು, ಒಂದ್ ಸ್ವಲ್ಪ ತಿಳುವಳಿಕೆ ಆದ್ರೂ ಬೇಕು. ಮತ್ತೆ ಕೆಲವು ಜನ ಅದೇ ಹೇಳದಲ್ಲ, ಸ್ವಂತ ಬುದ್ಧಿ ಉಪಯೋಗ ಮಾಡಿಕೊಂಡು ಇದು ಮಾಡ್ತಾರೆ. ಆಮೇಲೆ ಕೆಲವರಿಗೆ ತಪ್ಪು ಗ್ರಹಿಕೆ ಇರ್ತದ, ಅದು ಮಾಡಬಾರ್ದು. ಆಮೇಲೆ ಇಲ್ಲೇ ಕೆಲವು ಅಂಶ ನಾನು ಹೇಳಕ್ ಇಷ್ಟಪಡ್ತೀನಿ, ವೈದ್ಯರು ಮತ್ತು ಪಶುವೈದ್ಯರಿಗೆ ಸಂಬಂಧಿಸಿದ ಕೆಲವು ಅಂಶದವು ಏನಂತಂದ್ರ, ಅತಿಯಾದ ಮತ್ತು ತಪ್ಪಾದ ಪ್ರತಿಜೀವಕಗಳ ಬಳಕೆ. ಈಗ ಡಾಕ್ಟರ್ ಕೆಲವೊಮ್ಮೆ ಏನ್ ಮಾಡ್ತಾರ, ಇದು ಆರಾಮ ಆಗೇಬೇಕು ಅಂತೇಳಿ ಅರ್ಜೆಂಟ್ನಾಗ ಟ್ರೀಟ್ಮೆಂಟ್ ಮಾಡಕ್ ಹೋಗ್ತಾರೆ. ನಾವೇನ್ ಮಾಡ್ಬೇಕು, ಈಗ ಏನು ರೋಗ ಇದೆ ಅದ್ರದ್ದು ಒಂದು ತನಿಖೆ ಮಾಡ್ಬೇಕು, ಅದು ಲ್ಯಾಬೊರೇಟ್ರಿಗೆ ಕಳಿಸ್ಬೇಕು. ಲ್ಯಾಬೊರೇಟ್ರಿಗೆ ಕಳಿಸಿ ಅದರದ್ದು ಏನಪ್ಪ ಬರ್ತೈತಿ ಪರಿಣಾಮ, ರಿಸಲ್ಟ್ ಏನ್ ಬರ್ತೈತಿ ನೋಡಿಕೊಂಡು ಆಂಟಿಬಯೋಟಿಕ್ ಥೆರಪಿ ಮಾಡ್ಬೇಕು. ಆಮೇಲೆ ಡಾಕ್ಟರ್ಗಳಿಗೆ ಪ್ರಚಲಿತ ಮತ್ತ ಏನ ಪ್ರಚಲಿತ ಜ್ಞಾನ ಮತ್ತ ತರಬೇತಿ ಅದರದ್ದು ಬಹಳಷ್ಟು ಅವರಿಗೆ ಜರೂರತ್ ಇರ್ತದ. ವೈದ್ಯರು ಮತ್ತು ಪಶುವೈದ್ಯರು ಬೇರೆ ಬೇರೆ ಇದಕ್ಕೆ ಸಂಬಂಧಿಸಿದ ತರಬೇತಿ ಏನದ ಪಡಿಬೇಕು, ಮತ್ತ ಪ್ರಚಲಿತ ಜ್ಞಾನ ಏನದ ಅವರೊಂದು ನಾಲೆಜ್ ಅಪ್ಡೇಟ್ ಮಾಡ್ಕೋಬೇಕು. ಸರ್, ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಅರುಣ್ ಅವರೇ, ಏನಂತಂದ್ರೆ ಈ ಪ್ರತಿಜೀವಕ ಪ್ರತಿರೋಧದ ಬಗ್ಗೆ ಸಾರ್ವಜನಿಕರಾಗ್ಲಿ ಡಾಕ್ಟರ್ ಆಗ್ಲಿ ಪ್ರತಿಯೊಬ್ಬರು ಏನೆಲ್ಲ ನಾವು ಗಮನದಾಗ ಇಡಬೇಕಂದ್ರೆ, ಒಂದು ತಿಳ್ಕೊಬೇಕ್ರಿ, ನಮ್ದು ಪ್ರತಿಜೀವಕಗಳು ಏನದವು ಅವು ಅತಿ ಅಮೂಲ್ಯವಾದದ್ದು ಒಂದು. ಆಮೇಲೆ ಅದರದ್ದು ಬಳಕೆ ಏನದ ಬಹಳ ಮಹತ್ವವಾದದ್ದು. ಆಮೇಲೆ ಪ್ರತಿಜೀವಕ ನಿರೋಧ ಅಥವಾ ಪ್ರತಿಜೀವಕ ಪ್ರತಿರೋಧ ಏನಂತೀವಿ, ಇದು ಸೂಕ್ಷ್ಮಾಣು ಸಂಬಂಧಿಸಿದ್ದೇ ಹೊರತು ಮನುಷ್ಯ ಅಥವಾ ಪ್ರಾಣಿ ಸಂಬಂಧಿಸಿದ್ದು ಅಲ್ಲ. ಹೀಗಾಗಿ ಮನುಷ್ಯ ಮತ್ತು ವೈದ್ಯಕೀಯ ಕ್ಷೇತ್ರದೊಳಗೆ ಇದರ ಸರಿಯಾದ ಬಳಕೆ ಬಹಳ ಮಹತ್ವದ. ಆಮೇಲೆ ಪ್ರತಿಜೀವಕ ದುರ್ಬಳಕೆಯಿಂದ ಪ್ರತಿಜೀವಕದ ಏನ ಒಂದು ಪ್ರತಿರೋಧದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ತಿಳ್ಕೊಬೇಕು. ನಾವು ದುರ್ಬಳಕೆ ಮಾಡಬಾರದು, ಸದ್ಬಳಕೆ ಮಾಡಬೇಕು. ಮತ್ತೆ ಅವಶ್ಯವಿದ್ದಾಗ ಮಾತ್ರ ಮತ್ತೆ ಸರಿಯಾದ ರೀತಿಯಲ್ಲಿ ಪ್ರಮಾಣದಲ್ಲಿ ಮತ್ತು ಅದು ಒಂದು ಅವಧಿವರೆಗೆ ಉಪಯೋಗ ಮಾಡಿಕೊಂಡು ನಾವು ಇದೊಂದು ಪ್ರತಿಜೀವಕ ಪ್ರತಿರೋಧವನ್ನು ಎಲ್ಲರೂ ಸೇರಿ ತಡೆಗಟ್ಟಬಹುದು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ರೈತ ಬಂದ್ರೆ ಇಲ್ಲಿ ತನಕ ಡಾಕ್ಟರ್ ಅರುಣ್ ಕರಾಟೆ ಅವರು ಪ್ರತಿಜೀವಕ ಪ್ರತಿರೋಧ ಬಗ್ಗೆ ಸಾಕಷ್ಟು ಸವಿಸ್ತಾರವಾದ ಒಂದು ಮಾಹಿತಿ ಮಾಡಿಕೊಟ್ರೆ. ಈ ಆಂಟಿಬಯೋಟಿಕ್ಸ್ ಬಗ್ಗೆ ನಾವು ಏನೆಲ್ಲ ಎಚ್ಚರಿಕೆ ವಹಿಸಬೇಕು, ಯಾವ ರೀತಿ ನಾವು ಅದನ್ನ ಪಾಲನೆ ಮಾಡಬೇಕು, ಡಾಕ್ಟರ್ ಕೊಟ್ಟಿರುವಂತಹ ಪ್ರಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ, ಇದನ್ನ ನಾವು ಮಾಡಿದ್ರೆ ಈ ಆಂಟಿಬಯೋಟಿಕ್ಸ್ ಅನ್ನ ನಾವು ಬಹಳಷ್ಟು ವರ್ಷಗಳವರೆಗೆ ಕಾಯ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಅವು ಜೀವ ಉಳಿಸುವಂತವು, ಅವು ಪ್ರಾಣಿ ಆಗ್ಲಿ ಮನುಷ್ಯರಾಗ್ಲಿ ಅಥವಾ ಹೊಲದಲ್ಲಿರುವಂತ ಬೆಳೆಗಳನ್ನ ನಾವು ಬೆಳೆಯುವಂತ ಸಂಬಂಧಪಟ್ಟಂತದ್ದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ರೆ ಇನ್ನೂ ನೀವು ಅವ್ರ ಜೊತೆಗೆ ಚರ್ಚೆ ಮಾಡಬೇಕು, ಅವ್ರ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವ್ರ ಫೋನ್ ನಂಬರ್ ಹೇಳ್ತೀನಿ, 9 7 3 9 3 9 8 9 7 9 7. ರೈತ ಬಂದ್ರೆ ಅರುಣ್ ಕರಾಟೆ ನಂಬರ್ ನ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ, 9 7 3 9 6 7 9 8 9 7. ಈ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಮಾಡ್ಕೊಳ್ಬಹುದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿರುವಂತಹ ಅರುಣ್ ಕರಾಟೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬಲ್ಲಿದನೆಂದು ಹೆಸರಿಟ್ಟಾಳವರವ್ವ ಹಸುವೆಲ್ಲದೊಬ್ಬ ಶಿವ ಬಂದು ಬಸವ ಬಲ್ಲಿದನೆಂದು ಹೆಸರಿಟ್ಟಾಳವರವ್ವ ಹಸುವೆಲ್ಲದೊಬ್ಬ ಶಿವ ಬಂದು ಹಸುವೆಲ್ಲದೊಬ್ಬ ಶಿವ ಶಿವ ಬಂದ ಒಯ್ಯುವಾಗ ಬಸವನ್ನ ಬಾಯಿ ಬಿಡತಾನೋ ಹಸಿಯಿಲ್ಲದಪ್ಪ ಶಿವ ಬಂದ ಒಯ್ಯುವಾಗ ಬಸವನ್ನ ಬಾಯಿ ಬಿಡತಾನೋ ಸತ್ಯುಳ್ಳ ಬಸವಣ್ಣನ ಸತ್ಯವೇನ್ ಹೇಳಲಿ ಜತ್ತಿಗೆಯಾದ ಮಿನಿಯಾದು ಸತ್ಯುಳ್ಳ ಬಸವಣ್ಣನ ಸತ್ಯವೇನ್ ಹೇಳಲಿ ಜತ್ತಿಗೆಯಾದ ಮಿನಿಯಾದು ಜತ್ತಿಗೆಯಾದ ಮಿನಿಯಾದು ನಮ್ಮ ಬಸವ ಸತ್ತುಟ್ಟಿ ಮಾತ್ರ ದುಡದಾನು ಜತ್ತಿಗೆಯಾದ ಮಿನಿಯಾದು ನಮ್ಮ ಬಸವ ಸತ್ತುಟ್ಟಿ ಮಾತ್ರ ದುಡದಾನು ಸತ್ತುಳ್ಳ ಬಸವಣ್ಣನ ಸತ್ಯವೇ ಹೇಳಲಿ ಜತ್ತಿಗೆಯಾದ ಮಿನಿಯಾದು ಸತ್ತುಳ್ಳ ಬಸವಣ್ಣನ ಸತ್ಯವೇ ಹೇಳಲಿ ಜತ್ತಿಗೆಯಾದ ಮಿನಿಯಾದು ಇದ್ದು ದುಡಿಯವ ಬಸವ ಸತ್ತು ದುಡಿಯವ ಬಸವ ಸತ್ತುಳ್ಳ ನಮ್ಮ ಬಸವಯ್ಯೋ ಇದ್ದು ದುಡಿಯವ ಬಸವ ಸತ್ತು ದುಡಿಯವ ಬಸವ ಸತ್ತುಳ ನಮ್ಮ ಬಸವಯ್ಯೋ ಸತ್ತುಳ್ಳ ನಮ್ಮ ಬಸವಯ್ಯನ ದಯದಿಂದ ಮುತ್ತಿನ ರಾಶಿ ಪಡೆದೇವು ಸತ್ತುಳ್ಳ ನಮ್ಮ ಬಸವಣ್ಣನ ದಯದಿಂದ ಮುತ್ತಿನ ರಾಶಿ ಪಡೆದೇವು ಹಂಚಿನ ಮ್ಯಾಲಿನ ರೊಟ್ಟಿ ಹಾಲಿನ ಮ್ಯಾಲಿನ ಕೆನೆಯ ಅಂತೇಳಿ ಕುಂತ ಉಣಸು ಹಂಚಿನ ಮ್ಯಾಲಿನ ರೊಟ್ಟಿ ಹಾಲಿನ ಮ್ಯಾಲಿನ ಕೆನೆಯ ಅಂತೇಳಿ ಕುಂತ ಉಣಸು ಅಂತೇಳಿ ಕುಂತ ಉಣಸುವ ಹಣದ ಹುವನ ತಾಂಪತ್ಯಾಗ ನೆನದೀನು ಅಂತೇಳಿ ಕುಂತ ಉಣಸುವ ಹಣದವನ ತಂಪತ್ತೇನಾಗ ನೆನದೀನು ತಾಯಿನ ಬೈಬ್ಯಾಡು ತಾಳಗೇಡಿಯ ತಮ್ಮ ಬಾಳ ದಿನದಾಕಿ ಹಡದವು ತಾಯಿನ ಬೈಬ್ಯಾಡು ತಾಳಗೇಡಿಯ ತಮ್ಮ ಬಾಳ ದಿನದಾಕಿ ಹಡದವು ಬಾಳ ದಿನದಾಕಿ ಹಡದವನ ಬೈದರ ಬಾಳ ಮರಿಯಾಳು ಮನದಾಗು ಬಾಳ ದಿನದಾಕಿ ಹಡದವನ ಬೈದರ ಬಾಳ ಮರಿಯಾಳು ಮನದಾಗು ಆಸ ಪಡಿಯ ಮ್ಯಾಲ ಹಾದವಾದವರ್ಯಾರು ಪಾದ ಮುಡ್ಯಾವ ಪರಿಪರು ಆಸ ಪಡಿಯ ಮ್ಯಾಲ ಹಾದವಾದವರ್ಯಾರು ಪಾದ ಸಯಮುತ್ಯ ಹಾದ ಹೋಗ್ಯಾರೋ ಜಲಕಕೋ ಹಾದ ಮೂಡ್ಯಾವೋ ಪರಿಪರಿ ಬಸಯಮುತ್ಯ ಹಾದ ಹೋಗ್ಯಾರೋ ಜಲಕಕೋ ಮಠದಲ್ಲಿ ಮಠದಲ್ಲಿ ಮಠದ ಬಾಗಿಲವೆಲ್ಲಿ ಕಟದ ರುದ್ರಾಕ್ಷಿ ಕದವೆಲ್ಲೋ ಮಠವೆಲ್ಲಿ ಮಠವೆಲ್ಲಿ ಮಠದ ಬಾಗಿಲವೆಲ್ಲಿ ಕಟದ ರುದ್ರಾಕ್ಷಿ ಕದವೆಲ್ಲು ಕಟದ ರುದ್ರಾಕ್ಷಿ ಕದೆಯಲ್ಲಿ ಉತ್ತೂರ ಬಸಯಾದಾರಿರುವ ಸ್ಥಳವೆಲ್ಲೋ ಕಟದ ರುದ್ರಾಕ್ಷಿ ಕದವೆಲ್ಲು ಉತ್ತೂರ ಬಸಯಾದಾರಿರುವ ಸ್ಥಳವೆಲ್ಲೋ ಮಕ್ಕಳ ಬೇಡವರು ಉತ್ತೂರಿಗೆ ಬರೆಯುವ ಹೊಳಿದಂಡಿರುವ ಮಠದಾಗು ಮಕ್ಕಳ ಬೇಡವರು ಉತ್ತೂರಿಗೆ ಬರೆಯುವ ಹೊಳಿದಂಡಿಲಿರುವ ಮಠದಾಗು ಹೊಳಿದಂಡಿಲಿರುವ ಮಠದಾಗ ಬಸೈ ಮುತ್ತರ ಮಕ್ಕಳ ಫಲವ ಕೊಡತಾರು ಹೊಳಿದಂಡಿಲಿರುವ ಮಠದಾಗ ಬಸೈ ಮುತ್ತ ಮಕ್ಕಳ ಫಲವ ಕೊಡತಾರು ಹಾಲೈತಿ ಕೊಲೆಯೆಲ್ಲ ಬಾಲೈತಿ ಜಮೀನೆಲ್ಲ ಗಂಗೆ ದೊಗಲೈತಿ ಎನಿಲು ಹಾಲೈತಿ ಕೊಲೆಯೆಲ್ಲ ಬಾಲೈತಿ ಜಮೀನೆಲ್ಲ ಗಂಗೆ ದೊಗಲೈತಿ ಎನಿಲು ಗಂಗೆ ದೊಗಲೈತಿ ಎನಿಲ್ಲ ಎಲೆ ಹುಡುಗ ಹಾಡ ಬಲ್ಲಾವ ಒಡಲೇಳು ಗಂಗೆ ದೊಗಲೈತಿ ಆಡ ಬಲ್ಲಾವ ಒಡದೇಳು ಎತ್ತಿಲೇ ಒಂಬೂರು ಸುತ್ತೆಲ್ಲ ಸಾಕಾಗುವನು ಎತ್ತಿದರೆ ಅರಳೋಳ ಆಗುವುದು ಎತ್ತಿಲೆ ಉಂಬುವುದು ಸುತ್ತೆಲ್ಲ ಕಾರುವುದು ಎತ್ತಿದರೆ ಅರಳೋಳ ಆಗುವುದು ಹಾಲ ತಂದೇನೆ ಸಲಸಯ್ಯ ಮಾತಿನ ಜಾಲ ಬಿದ್ದಾವ ಜಲಸೈಯೋ ಹಾಲ ತಂದೀನಿ ಸಲಸಯ್ಯ ಮಾತಿನ ಜಾಲ ಬಿದ್ದಾವ ಜಲಸೈಯೋ ಹಾಗೆ ವಾಡಿಯ ಬಸವ ಬಾಳ ದೊಡ್ಡವನೆಂದು ಬೆಳ್ಳಿಯ ಮಗಡ ಮಡಸೀನೋ ಹಾಗೆ ವಾಡಿಯ ಬಸವ ಬಾಳ ದೊಡ್ಡವನೆಂದು ಬೆಳ್ಳಿ ಮಗಡ ಮಡಸೀನು ಬಸವಣ್ಣ ಹೊನ್ನ ಸರಿ ಕಟ್ಟ ಬಿಗಸೀನೋ ಬೆಳ್ಳಿಯ ಮಗಡ ಮಡಸೀನು ಬಸವಣ್ಣ ಹೊನ್ನ ಸರಿ ಕಟ್ಟ ಬಿಗಸೀನೋ ಅದುರ